24ನೇ ಪದ್ಯದಲ್ಲಿ ಪರಮಾತ್ಮನನ್ನು ದ್ವೇಷ ಮಾಡುವವರಿಂದ ಬಂದಿರತಕ್ಕಂಥ ದ್ರವ್ಯ ಸ್ವೀಕಾರಕ್ಕೆ ಅನರ್ಹ ಅನ್ನೋದನ್ನು ದೃಷ್ಟಾಂತಪೂರ್ವಕವಾಗಿ ತಿಳಿಸ್ತಾರೆ. ಮಧ್ವ ಮತವನ್ನು ಅನುಸರಣೆ ಮಾಡದೆ ಮುಕ್ತಿ ಇಲ್ಲ. ನಂದಿ ವಾಹನ ರಾತ್ರಿ ಸಾಧನೆ ಬಂದ ದ್ವಾದಶಿ ದಶಮಿ ಪೈತೃಕ ಸಂಧಿಸಿಯ ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ ಸದಾ ನಿಂದ್ಯರಿಂದಲೇ ಬಂದ ದ್ರವ್ಯವ ಕಣ್ತೆರೆದು ನೋಡಿದರೆ ಶ್ರೀಮದ್ ಆನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತಿರು. ವಿಷ್ಣು ಪಂಚಕ ಉಪವಾಸ ಮಾಡಬೇಕಾದ್ರೆ 5 ದಿನಗಳು, ಶುಕ್ಲಪಕ್ಷ ಕೃಷ್ಣ ಪಕ್ಷ 2 ಏಕಾದಶಿಗಳು, ಶ್ರವಣ ನಕ್ಷತ್ರ ಅಲ್ಲಿಗೆ 3 ಆಯಿತು, ಹುಣ್ಣಿಮೆ ಮತ್ತು ಅಮಾವಾಸ್ಯೆ, 1 ತಿಂಗಳಲ್ಲಿ 5 ದಿನಗಳು ಉಪವಾಸ ಅಂತ. ಅದರಲ್ಲೂ ಕೂಡ ಕೆಲವು ನಿಯಮಗಳನ್ನು ಹೇಳ್ತಾರೆ. ನಂದಿ ವಾಹನ ರಾತ್ರಿ ಅಂದರೆ ಶಿವರಾತ್ರಿ, ಅದಾದಮೇಲೆ ಸಾಧನೆ ದ್ವಾದಶಿ, ದಶಮಿ, ಪೈತೃಕ ಅಂದರೆ ತಂದೆ ತಾಯಿಗಳ ಶ್ರಾದ್ದ ತಿಥಿ. ಈ ದಿನಗಳಲ್ಲಿ ಶ್ರವಣ ನಕ್ಷತ್ರ ಬಂದರೆ ಆಗ ವಿಷ್ಣು ಪಂಚಕ ಅಂತರ್ಗತವಾದ ಶ್ರವಣೋಪಾಸವನ್ನು ತ್ಯಜಿಸಬೇಕು. ಅದೇ ರೀತಿಯಾಗಿ ದುರ್ಜನರಿಂದ ಬಂದ ದ್ರವ್ಯವನ್ನು ಕಣ್ತೆರೆದು ನೋಡದಲೇ ಅಂದರೆ ಅದನ್ನು ಎಂದೂ ಸ್ವೀಕಾರ ಮಾಡಬೇಡ. ಶ್ರೀಮದ್ ಆನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತಿರು ಅಂತ. ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡು, ಆಗಲೇ ನಿನಗೆ ಮೋಕ್ಷ ಪ್ರಾಪ್ತಿ ಅಂತ ಈ ರೀತಿ ತಿಳಿಸ್ತಾರೆ. ನಂದಿ ವಾಹನ ಅಂದರೆ ರುದ್ರದೇವರು, ನಂದಿ ವಾಹನ ರಾತ್ರಿ ಅಂತಂದರೆ ಶಿವರಾತ್ರಿ ಅಂಥೇಳಿ. ಶಿವರಾತ್ರಿ ದಿನ ಶ್ರವಣ ನಕ್ಷತ್ರ ಬಂದಿದ್ದರೆ ಆಗ ವಿಷ್ಣು ವ್ರತಾಭಿಮಾನಾತ್ವಾ ಶ್ರವಣೇ ಚ ಅಭಿಮಾನತಃ ಅಂತ. ವಿಷ್ಣುವಿನ ಮೇಲಿನ ಅಭಿಮಾನದಿಂದಾಗಲಿ ಅಥವಾ ಶ್ರವಣ ನಕ್ಷತ್ರದ ಮೇಲೆ ಅಭಿಮಾನದಿಂದಾಗಲಿ ಶಿವರಾತ್ರಿ ದಿನ ಬಂದಿರತಕ್ಕಂಥ ಶ್ರವಣ ಅದನ್ನು ಉಪವಾಸ ಮಾಡಿದರೆ ವಿಷ್ಣುವಿನ ದ್ರೋಹ ಮಾಡಿದಂತಾಗತ್ತೆ. ಆದ್ದರಿಂದ ಏನಾಯಿತು, ವಿಷ್ಣುವಿನ ಅನುಗ್ರಹವನ್ನು ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ರುದ್ರದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದಂತಾಗಲ್ಲ. ಆ ದಿನದಲ್ಲಿ ಮಾಡ್ತಕ್ಕಂಥ ಉಪವಾಸದ ಫಲವನ್ನು ಪರಮಾತ್ಮ ಎಂದಿಗೂ ಸ್ವೀಕಾರ ಮಾಡೋದಿಲ್ಲ. ಹಾಗಾದರೆ ಯಾರು ಸ್ವೀಕಾರ ಮಾಡ್ತಾರೆ ಅಂದರೆ ಶಿವ ಅಥವಾ ರುದ್ರನಾಮಕ ದೈತ್ಯನೇ ಅದನ್ನು ಸ್ವೀಕಾರ ಮಾಡ್ತಾನೆ. ಉಪವಾಸವನ್ನು ಮಾಡಿರ್ತಕ್ಕಂಥವನು ಘೋರ ತಮಸ್ಸಿನಲ್ಲಿ ಬೀಳ್ತಾನೆ. ಅವನು ವಿಷ್ಣು ವ್ರತದಲ್ಲೇ ನಿರತರಾಗಿದ್ದರೂ ಕೂಡ ಮಾತಾಪಿತೃಗಳ ಶ್ರಾದ್ದ ದಿನದಲ್ಲಿ ಶ್ರವಣ ಉಪವಾಸ ಬಂದರೆ ಉಪವಾಸವನ್ನು ಮಾಡಬಾರದು. ವಿದ್ಯುಕ್ತವಾಗಿ ಶ್ರಾದ್ದ ಕರ್ಮವನ್ನು ಆಚರಣೆ ಮಾಡಿ ಪಿತೃಶೇಷವನ್ನು ಊಟ ಮಾಡಲೇಬೇಕು ಅಂತ ಶಾಸ್ತ್ರದ ನಿಯಮ. ಅಕಸ್ಮಾತ್ ಹೀಗೆ ಮಾಡದೇ ಇದ್ದರೆ ಏನಾಗತ್ತೆ ಅಂತ ಪ್ರಶ್ನೆ ಬಂದರೆ ವಿಷ್ಣು ಪಂಚಕ ಕರ್ಮಕ್ಕೂ ಲೋಪ ಆಯಿತು, ಶ್ರಾದ್ದ ಕರ್ಮಕ್ಕೂ ಲೋಪ ಅನ್ನೋದು ಬರುತ್ತೆ. ಆದ್ದರಿಂದ ಸಾಧನೆ ದ್ವಾದಶಿ, ದಶಮಿ, ಶಿವರಾತ್ರಿ ಮೊದಲಾದ ದಿನಗಳಲ್ಲಿ ಶ್ರವಣ ನಕ್ಷತ್ರ ಬಂದರೂ ಶ್ರವಣೋಪವಾಸವನ್ನು ವಿಷ್ಣು ಭಕ್ತರು ಎಂದಿಗೂ ಮಾಡಬಾರದು. ಆ ಉಪವಾಸವನ್ನು ತ್ಯಾಗ ಆ ಸಂದರ್ಭಗಳಲ್ಲಿ ಮಾಡಿದ್ರೇ ಆ ವಿಷ್ಣುವಿನ ಪರಮಾನುಗ್ರಹಕ್ಕೆ ಪಾತ್ರರಾಗೋದು ಸಾಧ್ಯ, ಇಲ್ಲದೇ ಇದ್ದರೆ ಇಲ್ಲ. ಹೀಗೆ ಪ್ರಮಾಣಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿರೋದ್ರಿಂದ ಶ್ರವಣವು ಉಪವಾಸಕ್ಕೆ ಯೋಗ್ಯ ಆಗಿದ್ದರೂ ಕೂಡ ಶಿವರಾತ್ರಿ, ಸಾಧನೆ ದ್ವಾದಶಿ, ದಶಮಿ ದಿನ ಮತ್ತು ಮಾತಾಪಿತೃಗಳ ಶ್ರಾದ್ದ ತಿಥಿಗಳಲ್ಲಿ ಶ್ರವಣ ನಕ್ಷತ್ರ ಬಂದರೆ ಅದನ್ನು ಉಪವಾಸ ಮಾಡಬಾರ್ದು, ಉಪವಾಸವನ್ನು ತ್ಯಜಿಸಬೇಕು, ತ್ಯಾಗ ಮಾಡಬೇಕು. ಆಗಲೇ ವಿಷ್ಣುವಿಗೆ ಪ್ರೀತಿಯಾಗತ್ತೆ, ಪರಮಾತ್ಮನ ಅನುಗ್ರಹವನ್ನು ಪಡೆಯೋದಕ್ಕೆ ಸಾಧ್ಯ. ಈ ಎಲ್ಲ ನಿಯಮಗಳು ಹೇಗೋ ಅದೇ ರೀತಿಯಾಗಿ ನಿಂದ್ಯರಿಂದಲೇ ಬಂದ ದ್ರವ್ಯವ ಕಣ್ ತೆರೆದು ನೋಡೋದಲ್ಲೇ ಅಂತೇಳಿ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ ಈ 6 ಕರ್ಮಗಳನ್ನು ಬ್ರಾಹ್ಮಣನಿಗೆ ಶಾಸ್ತ್ರ ವಿಧಿಸಿದ್ದವುದು. ಅವುಗಳಲ್ಲಿ ಯಾಜನ, ಅಧ್ಯಾಪನ ಮತ್ತು ಶುದ್ಧ ಕರ್ಮದಿಂದ ಬಂದಿರತಕ್ಕಂಥ ಪ್ರತಿಗ್ರಹ, ಈ 3ನ್ನು ಜೀವನ ವೃತ್ತಿ ಅಂತ ಭಗವಂತ ಅವರಿಗೆ ಮಾಡಿರ್ತಕ್ಕಂಥ ಉಪಜೀವನಕ್ಕಾಗಿ ಒಂದು ವ್ಯವಸ್ಥೆ. ಈ ಅಪ್ರತಿಗ್ರಹ ಅಂದರೆ ದಾನವನ್ನು ತಗೊಳ್ಳೋ ವಿಚಾರದಲ್ಲಿ ವ್ರತನಿಷ್ಠನಾದರೆ ದಾನಶೀಲರಿಗೆ ಸಿಗುವಂತಹ ಪುಣ್ಯಲೋಕಗಳು ದಾನ ಮಾಡದ ಬ್ರಾಹ್ಮಣನಿಗೆ ಹೇರಳವಾಗಿ ದೊರೆಯುತ್ತೆ. ಅದರಿಂದ ದಾನ ಸ್ವೀಕಾರವನ್ನು ಮಾಡಬೇಕು, ಯಾಕಂದರೆ ಪ್ರತಿಗ್ರಹ ಅನ್ನೋದು ಅವನಿಗೆ ಹೇಳಲ್ಪಟ್ಟಿದೆ. ಬ್ರಾಹ್ಮಣನಿಗೆ 6 ಕರ್ಮಗಳನ್ನು ಶಾಸ್ತ್ರ ಹೇಳುತ್ತೆ. ಅಧ್ಯಯನ, ಅಧ್ಯಾಪನ, ತಾನು ಸ್ವತಃ ಅಧ್ಯಯನಾದಿಗಳನ್ನು ಮಾಡೋದು, ಪಾಠ ಪ್ರವಚನಾದಿಗಳನ್ನು ಮಾಡೋದು. ಯಜನ, ಯಾಜನ, ತಾನು ಯಜ್ಞಯಾಗಾದಿಗಳನ್ನು ಮಾಡೋದು, ಪುರೋಹಿತನಾಗಿ ನಿಂತು ಅನ್ಯರಿಂದ ಯಜ್ಞಯಾಗಾದಿಗಳನ್ನು ಅಧಿಕಾರಿಗಳಿಂದ ಮಾಡಿಸುವಂಥದ್ದು. ಅದೇ ರೀತಿಯಾಗಿ ದಾನ ಮತ್ತು ಪ್ರತಿಗ್ರಹ, ತಾನು ದಾನಾದಿಗಳನ್ನು ಮಾಡೋದು ಬೇರೆ ಬೇರೆ ನಿಮಿತ್ತದಿಂದ, ಅದೇ ರೀತಿಯಾಗಿ ಪ್ರತಿಗ್ರಹ ದಾನವನ್ನು ಸ್ವೀಕಾರ ಮಾಡೋದು ಅಂತೇಳಿ. ಈ ಆರು ಕರ್ಮಗಳು ಬ್ರಾಹ್ಮಣನಿಗೆ ಶಾಸ್ತ್ರ ವಿಧಿಸಿರುವಂತಹ ಕರ್ಮಗಳು. ಈ ಆರು ಕರ್ಮಗಳಲ್ಲಿ ಯಾಜನ ಅಂದರೆ ಯಜ್ಞಾದಿಗಳನ್ನು ಮಾಡಿಸೋದು, ಅಧ್ಯಾಪನ ಅಂದರೆ ಪಾಠ ಪ್ರವಚನಗಳನ್ನು ಮಾಡೋದು, ಮತ್ತು ಪ್ರತಿಗ್ರಹ ಯಾರಿಂದ ಶುದ್ಧ ಭಾಗವತ ಧರ್ಮವನ್ನು ಅನುಸರಣೆ ಮಾಡುವಂತಹ ವ್ಯಕ್ತಿಯಿಂದ ಪ್ರತಿಗ್ರಹ ಮಾಡೋದು, ಇದು ಮೂರು ಕೂಡ ಜೀವನ ವೃತ್ತಿ ಅಂದರೆ ಅವನಿಗೆ ಉಪಜೀವನಕ್ಕಾಗಿ ಭಗವಂತ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಅಲ್ಲಿ ಅಪ್ರತಿಗ್ರಹ ದಾನವನ್ನು ಸ್ವೀಕಾರ ಮಾಡೋದಿಲ್ಲ ಅಂಥೇಳಿ ವ್ರತನಿಷ್ಠನಾದರೆ ದಾನ ಮಾಡುವವನಿಗೆ ಯಾವ ರೀತಿಯಾಗಿ ಪುಣ್ಯಲೋಕಗಳು ಸಿಗುತ್ತೋ ಅದೇ ರೀತಿಯಾಗಿ ದಾನ ಸ್ವೀಕಾರ ಮಾಡದೇ ಇರತಕ್ಕಂಥ ಬ್ರಾಹ್ಮಣನಿಗೂ ಕೂಡ ಪುಷ್ಕಳವಾಗಿ ಅದೆಲ್ಲ ದೊರೆಯುತ್ತೆ. ಯಾಕೆ ಅಂದರೆ ದಾನ ಸ್ವೀಕಾರ ಮಾಡದೇ ಇರೋದು ಅದು ಒಂದು ರೀತಿಯಾಗಿರ್ತಕ್ಕಂಥ ವ್ರತ. ದಾನ ಸ್ವೀಕಾರವನ್ನು ಯಾವಾಗ ಮಾಡ್ಬೋದು ಅಂದರೆ ದೇವ ಪೂಜಾ, ಅತಿಥಿ ಸತ್ಕಾರ, ತಂದೆ ತಾಯಿ ಭೃತ್ಯವರ್ಗದವರ ಪೋಷಣೆ ಮತ್ತು ತನ್ನ ಉಪಜೀವನ ಇದೆಲ್ಲಕ್ಕೂ ಶಾಸ್ತ್ರ ದಾನ ಪ್ರತಿಗ್ರಹ ಅಂದರೆ ದಾನವನ್ನು ಸ್ವೀಕಾರ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಕಸ್ಮಾತ್ತಾಗಿ ಈ ಯಾವ ಒಬ್ಬ ವ್ಯಕ್ತಿ ತಾನು ಯಾರನ್ನು ಬೇಡದೇ ಇದ್ದರೂ ಕೂಡ ಸದಾ ದುಷ್ಕರ್ಮಗಳಲ್ಲೇ ನಿರತನಾಗಿರ್ತಕ್ಕಂಥ ವ್ಯಕ್ತಿ ಬಂದು ದಾನ ಕೊಟ್ಟರೂ ಕೂಡ ಅದನ್ನು ಸ್ವೀಕಾರ ಮಾಡಬಹುದು. ಆದರೆ ಕೆಲವು ಎಕ್ಸೆಪ್ಷನ್ಗಳನ್ನ ನಿಯಮಗಳನ್ನು ಹೇಳ್ತಾರೆ. ಕುಲಗೆಟ್ಟಂತಹ ಸ್ತ್ರೀ, ನಪುಂಸಕ, ಪತೀತ ಅಥವಾ ಪರಮಾತ್ಮನ ಪರಮಾತ್ಮನ ಭಕ್ತರ ದ್ವೇಷಗಳು ಕೊಟ್ಟರೆ ಮಾತ್ರ ಆ ದಾನವನ್ನು ಯಾವತ್ತೂ ಸ್ವೀಕಾರ ಮಾಡಬಾರ್ದು ಅಂತ ಸ್ಮೃತಿಗಳಲ್ಲಿ ತಿಳಿಸ್ತಾರೆ. ಆದ್ದರಿಂದ ದಾಸರು ಅದೆಲ್ಲವನ್ನು ಸಂಗ್ರಹ ಮಾಡಿ ನಿಂದ್ಯರಿಂದಲೇ ಬಂದವ ದ್ರವ್ಯವ ಕಣ್ತೆರಡು ನೋಡದಲೇ ಆ ದ್ರವ್ಯಗಳನ್ನು ಎಂದಿಗೂ ಸ್ವೀಕಾರವನ್ನು ಮಾಡಬೇಡ. ಯಾಕಂದರೆ ಅದನ್ನು ಕಣ್ಣಿನಿಂದ ನೋಡಿದ್ರೂ ಕೂಡ ಮಹಾ ಅನರ್ಥ, ಪಾಪಕರ. ಮುಂದೆ ನಿನಗೆ ಆ ದಾನವನ್ನು ಸ್ವೀಕಾರ ಮಾಡಿದರೆ ಪರಂಪರೆಯಲ್ಲಿ ದುಷ್ಕರ್ಮಗಳಲ್ಲಿ ಪ್ರವೃತ್ತಿ, ಮುಂದೆ ನರಕ ಅಂದಂ ತಮಸ್ಸಿಗೆ ಕಾರಣ ಆಗತ್ತೆ. ನಿಂದ್ಯರು ಅಂದರೆ ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡೋರನ್ನ ನಿಂದ್ಯರು ಅಂತ ಪ್ರಯೋಗ ಮಾಡಿರೋದು. ಅವರಿಂದ ಬಂದಿರತಕ್ಕಂಥ ದ್ರವ್ಯ ಸ್ವೀಕಾರ ಮಾಡಬೇಡ. ಫಲವಿದು ಬಾಳದ ಕೇಳಿ ಹೇಳಿದಾಗ ನೀಚರಲ್ಲಿ ಪೋಗಿ ಯಾಚಿಸದೆ ಅಂತ. ನೀಚರು ಅಂದರೆ ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡೋವಂಥವರಲ್ಲಿ ಯಾಚನೆಯನ್ನು ಮಾಡಬೇಡ. ವಿದ್ಯೆಗಾಗಿ ಯಾಚನೆ ಮಾಡಿದರೆ ನಿಂದ್ಯರಿಂದ ಅಥವಾ ನೀಚರಿಂದ ವಿದ್ಯೆಯನ್ನು ಪಡ್ಕೊಂಡ್ರೆ ಮಿಶ್ರಜ್ಞಾನ ಅಥವಾ ಮಿಥ್ಯಾಜ್ಞಾನ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ, ಅದು ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು. ಅದರಿಂದ ಅಲ್ಲಿ ಬೇಡಬೇಡ. ಅನ್ನಕ್ಕಾಗಿ ಯಾಚನೆ ಮಾಡಿದರೆ ದುಷ್ಟರು ಸಂಪಾದನೆ ಮಾಡುವುದು ಯಾವ ರೀತಿಯಾಗಿ ಸಂಪಾದನೆ ಮಾಡಿರ್ತಾರೋ ಗೊತ್ತಿಲ್ಲ. ಅನ್ನಂ ಮಶಿತಂ ತ್ರೇಧಾ ವಿಧೀಯತೆ ಅಂತ. ಸ್ಥೂಲ ಭಾಗ ಮಲಮೂತ್ರಾದಿಗಳಾಗಿ ವಿಸರ್ಜನೆ ಆಗುತ್ತೆ, ಮಧ್ಯಭಾಗ ದೇಹದ ಪುಷ್ಟಿಗೆ ಕಾರಣ ಆಗುತ್ತೆ, ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗುತ್ತೆ. ಅದಕ್ಕೆ ಮಹಾಭಾರತದ ಒಂದು ಉದಾಹರಣೆ ಏನು ಕೊಡೋದಾದರೆ, ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡುವಂಥ ಸಂದರ್ಭ. ಧರ್ಮರಾಜನಿಗೆ ಯುದ್ಧದಿಂದ ಬ್ರಹ್ಮಹತ್ಯ ದೋಷ ಬಂದಿದೆ, ಜ್ಞಾನಿಗಳು ಗುರುಗಳು ಹಿರಿಯರು ಬಂಧು ಬಾಂಧವರ ಎಲ್ಲರ ಹತ್ಯೆಯಾಗಿದೆ ಅಂತ ಈ ರೀತಿಯಾಗಿ ಧರ್ಮರಾಜ ತುಂಬ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ, ನೀನು ಕ್ಷತ್ರಿಯ, ನಿನಗೆ ನಿನ್ನ ವರ್ಣಕ್ಕೆ ವಿಹಿತವಾಗಿರ್ತಕ್ಕಂಥ ಯುದ್ಧಾಕ್ಯ ಕರ್ಮ ಅದನ್ನು ವಿಷ್ಣು ಪ್ರೇರಣೆಯ ವಿಷ್ಣು ಪೂಜಾರ್ಥಮ್ಮನ ಅನುಸಂಧಾನದಿಂದ ಮಾಡಿದೆಯಾ, ಆದ್ದರಿಂದ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ರಹ್ಮಹತ್ಯಾದಿ ದೋಷ ಬಂದಿಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಅವನಿಗೆ ಸಂಶಯ ಅನ್ನೋದು ನಿವೃತ್ತಿ ಆಗೋದೇ ಇಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ಕರ್ಕೊಂಡು ಭೀಷ್ಮಾಚಾರ್ಯರ ಹತ್ರ ಬರ್ತಾನೆ. ಭೀಷ್ಮಾಚಾರ್ಯರಿಗೆ ಈ ಧರ್ಮರಾಜನ ಸಂಶಯವನ್ನು ಉಪದೇಶ ಮಾಡಿ ಪರಿಹಾರ ಮಾಡಿರಿ ಅಂತ ಹೇಳ್ತಾರೆ. ಆಗ ಭೀಷ್ಮಾಚಾರ್ಯರು ಕೃಷ್ಣನ ಕುರಿತು ಹೇಳ್ತಾರೆ, ಸಾಕ್ಷಾತ್ ಸರ್ವೋತ್ತಮ ಶ್ರೀಕೃಷ್ಣ, ನೀನು ಉಪದೇಶ ಮಾಡಿದ್ರೇ ಅವನ ಸಂಶಯ ಪರಿಹಾರ ಆಗಿಲ್ಲ ಅಂತ. ಆದಮೇಲೆ ನಾನು ಉಪದೇಶ ಮಾಡೋದರಿಂದ ಸಂಶಯ ಪರಿಹಾರ ಆಗುವುದು, ನಿನ್ನ ಮುಂದೆ ನಾನು ಉಪದೇಶ ಮಾಡೋದು ಇದೆಲ್ಲ ಅಸಾಧ್ಯ ಅಂತ ಭೀಷ್ಮಾಚಾರ್ಯ ನಿವೇದನ ಮಾಡಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನೊಳಗೆ ನಿಂತು ನಾನೇ ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತೀನಿ. ಲೋಕ ಮತ್ತು ಧರ್ಮರಾಜ ಎಲ್ಲರೂ ಏನನ್ಕೋತಾರೆ, ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ರು ಆಗ ಧರ್ಮರಾಜನ ಸಂಶಯ ನಿವೃತ್ತಿ ಆಯಿತು ಅಂತ ಈ ರೀತಿಯಾಗಿ. ಅದೇ ರೀತಿಯಾಗಿ ಭೀಷ್ಮಾಚಾರ್ಯ ಒಪ್ಕೋತಾರೆ, ಭೀಷ್ಮಾಚಾರ್ಯ ಅಂತರ್ಯಾಮಿಯಾಗಿ ಕೃಷ್ಣನೇ ಉಪದೇಶವನ್ನು ಮಾಡ್ತಾನೆ, ಧರ್ಮರಾಜನ ಸಂಶಯ ಎಲ್ಲ ನಿವೃತ್ತಿ ಆಯಿತು. ಲೋಕ ಅನ್ಕೋತು ಕೃಷ್ಣನಿಂದನೂ ಆಗದೇ ಇರತಕ್ಕಂಥ ಸಂಶಯ ನಿವೃತ್ತಿ ಭೀಷ್ಮಾಚಾರ್ಯಿಂದ ಆಯಿತು ಅಂತ ಅಜ್ಞಾನಿಗಳು ಈ ರೀತಿಯಾಗಿ ತಿಳ್ಕೊಂಡ್ರು. ಇಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥವರು ಭೀಷ್ಮಾಚಾರ್ಯ ಅಂತರ್ಯಾಮಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿ ಧರ್ಮರಾಜನ ಸಂಶಯವನ್ನು ಪರಿಹಾರ ಮಾಡ್ದ ಅಂತ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಈ ರೀತಿಯಾಗಿ ಆಯಿತು. ಒಟ್ಟಿನಲ್ಲಿ ಏನೋ ತಾತ್ಪರ್ಯ, ಧರ್ಮರಾಜನ ಸಂಶಯಾದಿಗಳು ನಿವೃತ್ತಿ ಆಯಿತು. ಇದನ್ನೆಲ್ಲ ನೋಡ್ತಾ ದ್ರೌಪದಿ ದೇವಿ ಕೂತಿರ್ತಾಳೆ. ಆಮೇಲೆ ಭೀಷ್ಮಾಚಾರ್ಯರನ್ನು ಪ್ರಶ್ನೆ ಮಾಡ್ತಾಳೆ, ಅಲ್ಲ ವಸ್ತ್ರಾಪಹರಣದಂತಹ ಮಹಾನ್ ಅಪರಾಧ ನಡೀತಾ ಇದ್ದಾಗ ಸ್ತ್ರೀಯಾಗಿರ್ತಕ್ಕಂಥ ನನ್ನನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನೀವು ದುರ್ಯೋಧನ ದುಶಾಸನಾದಿಗಳಿಗೆ ಒಂದೇ ಒಂದು ಮಾತನ್ನು ಹೇಳಲಿಲ್ಲ, ಉಪದೇಶ ವಾಣಿಯಾಗಲಿ ಅಥವಾ ಇಂತಹ ಅಧರ್ಮ ನಡೀತಿದ್ದಾಗ ಪ್ರತಿಭಟನೆಯನ್ನಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಈಗ ನೋಡಿದ್ರೆ ಗಂಟೆಗಟ್ಟಲೆ ಉಪದೇಶ ಮಾಡ್ತಾ ಇದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಆ ದ್ರೌಪದಿ ದೇವಿ ಭೀಷ್ಮಾಚಾರ್ಯರನ್ನು ಪ್ರಶ್ನೆ ಮಾಡ್ತಾಳೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ನನ್ನ ಪ್ರಾರಬ್ಧ ಕರ್ಮ ನಿಮಿತ್ತ ದುಷ್ಟ ದುರ್ಯೋಧನನ ಮನೆ ಅನ್ನವನ್ನು ತಿಂದಿದ್ದೆ, ಅದು ನನ್ನ ಚಿತ್ತ ವಿಕಾರಕ್ಕೆ ಮನೋವಿಕಾರಕ್ಕೆ ಕಾರಣ ಆಗಿತ್ತು. ಆದರೆ ಈಗ ಅದೆಲ್ಲ ಸ್ವಚ್ಛ ಆಗಿದೆ, ಅರ್ಜುನ ನನಗೆ ಬಾಯಾರಿದಾಗ ನೀರನ್ನು ಕುಡಿಸಿದಾಗ ಇದೆಲ್ಲ ಸ್ವಚ್ಛ ಆಯಿತು. ಈಗ ನಾನು ಉಪದೇಶ ಮಾಡುವಂಥ ಸಾಮರ್ಥ್ಯ ಭಗವಂತನೇ ನನ್ನಲ್ಲಿ ನಿಂತು ಅನುಗ್ರಹ ಮಾಡಿ ಮಾಡಿಸಿಯಾನೆ ಅಂತ ಈ ರೀತಿ ಇದರ ಹೇಳಿದ ಉದ್ದೇಶ ಏನು ಅಂದರೆ, ನಾವು ತಿಂದ ಅನ್ನ ಮನಸ್ಸಿಗೆ ಉಪಾದಾನ ಕಾರಣ ಹೇಗಾಗತ್ತೆ ಅನ್ನೋದನ್ನು ಈ ದೃಷ್ಟಾಂತದಿಂದ ತಿಳಿಸ್ತಾರೆ ಮಹಾಭಾರತದಲ್ಲಿ. ಇನ್ನು ಹಣಕ್ಕಾಗಿ ಅನ್ಯರು ಅಥವಾ ನೀಚರನ್ನು ಯಾಚನೆ ಮಾಡಿದ್ರೆ ಹಣದ ಮೂಲ ಗೊತ್ತಿರೋದಿಲ್ಲ, ಯಾವ ರೀತಿಯಾಗಿ ಅವರು ಸಂಪಾದನೆ ಮಾಡಿದ್ದಾರೆ ಅಂತ ಭಾಗವತ ತಿಳಿಸ್ತೆ. ಸ್ತೇಯಂ ಅಂದರೆ ಕದ್ದು ಸಂಪಾದನೆ ಮಾಡಿರ್ಬೋದು, ಅನೃತ್ತಮ್ ಅಂದರೆ ಸುಳ್ಳು ಹೇಳಿ ಅಥವಾ ಡಂಬ ಕ್ರೋಧ ಹಿಂಸೆ ಮಾಡಿ ತಂದಿರ್ಬೋದು, ಹೀಗೆ ಅನರ್ಥಾದಿಗಳು ಮಾಡಿ ಹಣ ಸಂಪಾದನೆ ಆಗಿರ್ಬೋದು. ಆ ಅನ್ನವನ್ನು ಅಥವಾ ಹಣವನ್ನು ನಾವು ಉಪಯೋಗ ಮಾಡಿದ್ರೆ ಆ ಹಣದ ನಿಮಿತ್ತವಾಗಿ ನಮ್ಮಲ್ಲೂ ಈ ರೀತಿಯಾಗಿರ್ತಕ್ಕಂಥ ಅಧರ್ಮದ ಪ್ರವೃತ್ತಿ ಅನ್ನೋದು ಬರುತ್ತೆ. ಅಷ್ಟೇ ಅಲ್ಲ, ಆ ಹಣವನ್ನು ತಂದರೆ ಅದನ್ನು ಸಂಪಾದನೆ ಮಾಡುವಾಗ ಅಥವಾ ಅದನ್ನು ಇಸ್ಕೊಂಡು ಬರುವಾಗ ಆಯಾಸ ಆಗುತ್ತೆ, ಖರ್ಚು ಮಾಡುವಾಗ ಚಿಂತೆ ಆಗುತ್ತೆ, ನಾಶ ಆದರೆ ಹುಚ್ಚಿಡಿಯತ್ತೆ, ಬುದ್ಧಿ ಭ್ರಮಣೆ ಆಗುತ್ತೆ, ಹೀಗೆ ನಾನಾ ದುಃಖಗಳಿಗೆ ಕಾರಣ ಆಗತ್ತೆ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ತಾತ್ಪರ್ಯವನ್ನು ಹೇಳ್ತಾರೆ ದಾಸರು. ಆದ್ದರಿಂದ ನಿಂದ್ಯರಿಂದಲೇ ಬಂದ ದ್ರವ್ಯ ಕಣ್ತೆರೆದು ನೋಡದಿರುವಂಥ ಸಾಧಕನಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದರ ಜೊತೆಗೆ ಹೇಳ್ತಾರೆ ಶ್ರೀಮದ್ ಆನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತಿರು. ಆದ್ದರಿಂದ ದುಷ್ಕರ್ಮಕ್ಕೆ ಪ್ರವೃತ್ತಿಗೆ ಕಾರಣ ಆಗ್ತಕ್ಕಂತಹ ಅಂತಹ ನೀಚರ ಹಣ ಅಥವಾ ವಿದ್ಯೆ ಅಥವಾ ಅನ್ನ ಯಾವುದನ್ನು ಕಣ್ಣಿಂದ ನೋಡಿದೂ ಕೂಡ ಪಾಪಕರ, ಅದನ್ನು ನೀನು ಮಾಡಬೇಡ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಕರ್ಮ ವಿಮೋಚನೆ ಆಗಬೇಕು ಅಂತಾದರೆ ಆನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತೀರು ಅಂಥೇಳಿ, ಹೀಗೆ ಪರಮಾತ್ಮನನ್ನು ಸದಾಕಾಲ ಸ್ತೋತ್ರಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಕರ್ಮ ವಿಮೋಚನೆ ಆಗಬೇಕು ಅಂತಾದರೆ ಭಗವಂತನ ನಾಮಸ್ಮರಣೆಯಿಂದನೇ ಸಾಧ್ಯ, ಅನ್ಯ ದಾರಿ ಇಲ್ಲ ಅಂತ ಉಪನಿಷತ್ತು ಕೂಡ ಹೇಳುತ್ತೆ. ಜಡ ಪ್ರಕೃತಿ ಅಥವಾ ಚಿತ್ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು ವೇದಾಭಿಮಾನಿ ಮಹಾಲಕ್ಷ್ಮಿ, ಅವಳೇ ತ್ರಿಗುಣಕ್ಕೂ ಅಭಿಮಾನಿಯಾಗಿರುವಂಥವಳು. ತ್ರಿಗುಣರಹಿತನಾಗಿದ್ದರಿಂದ ಪರಮಾತ್ಮನನ್ನು ನಿರ್ಗುಣ ಅಂತ ಈ ರೀತಿಯಾಗಿ ಕರೆಯೋದು. ಈ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರನ್ನು ಮೋಕ್ಷಯೋಗ್ಯರೂ ಕೂಡ ಸದಾಕಾಲ ಸ್ಮರಣಾದಿಗಳನ್ನು ಸ್ತೋತ್ರಾದಿಗಳನ್ನು ಮಾಡಲೇಬೇಕು. ವಾಯುದೇವರ ಅಥವಾ ಬ್ರಹ್ಮದೇವರ ಉಪದೇಶ ಇಲ್ಲದೆ ಇಂತಹ ಲಕ್ಷ್ಮೀ ಮತ್ತು ಪರಮಾತ್ಮನನ್ನು ಸ್ತೋತ್ರ ಮಾಡೋದಾಗಲಿ, ಅವರ ಗುಣಚಿಂತನೆಯನ್ನು ಮಾಡೋದಾಗಲಿ, ಅವರ ಮಹಾತ್ಮ್ಯವನ್ನು ಶ್ರವಣಾದಿಗಳನ್ನು ಮಾಡೋದಾಗಲಿ ಸಾಧ್ಯ ಇಲ್ಲ. ಆದ್ದರಿಂದ ಶ್ರೀಮದ್ ಆನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತೀರು ಅಂತ. ಗರುಡ ಪುರಾಣದಲ್ಲೂ ಗರುಡನಿಗೆ ಭಗವಂತ ಹೇಳ್ತಾನೆ, ಭಗವಂತ ಹಂಸ ಅಂದರೆ ಸರ್ವೋತ್ತಮ ರೂಪವಾಗಿರ್ತಕ್ಕಂಥ ಮಹಾಮಹಿಮೆಯನ್ನು ಹೊಂದಿದವನು ಪರಮಹಂಸ. ನಾನು ನನ್ನ ಅನಂತರ ಸರ್ವ ಜೀವೋತ್ತಮತ್ವ ರೂಪ ಮಹಿಮೆಯನ್ನು ಹೊಂದಿದ ಹಂಸರು ಅಂದರೆ ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಕ್ಕಂಥ ಜೀವರು ಯಾರಿದಾರಲ್ಲ, ಪ್ರತಿ ಕಲ್ಪದಲ್ಲಿ 200 ಜನ ಸೃಷ್ಟಿಗೆ ಬರ್ತಾರಲ್ಲ ಅವರು. ಆದ್ದರಿಂದ ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಕ್ಕಂಥ ಜೀವರ ಪರಂಪರೆಯಿಂದ ಜ್ಞಾನವನ್ನು ಪಡೆದವರು ನಿಶ್ಚಯವಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ಅದನ್ನು ಬಿಟ್ಟು ಬೇರೆಯವರು ಈ ರೀತಿಯಾಗಿ ಮೋಕ್ಷವನ್ನು ಹೊಂದೋದು ಸಾಧ್ಯ ಇಲ್ಲ. ಸಯೇನಾನ್ ಬ್ರಹ್ಮ ಗಮಯತಿ, ಯಾಕೆಂದರೆ ಎಲ್ಲ ಜೀವರಿಗೆ ಗುರು ಅಂತಾದರೆ ಬ್ರಹ್ಮದೇವರೇ, ಉಪಲಕ್ಷಣೆಯ ವಾಯುದೇವರು. ಜಗದ್ಗುರುತ್ವಂ ಆದಿಷ್ಟಂ ಮಯಾತೇ ಕಮಲೋದ್ಭವ, ಅಂತಹ ಜಗದ್ಗುರುತ್ವವನ್ನು ಪರಮಾತ್ಮನೇ ಬ್ರಹ್ಮವಾಯುಗಳಿಗೆ ಪ್ರಧಾನವನ್ನು ಮಾಡಿದ್ದಾನೆ. ದೇವ ಅಂದರೆ ಸರ್ವೋತ್ತಮನಾದ ಪರಮಾತ್ಮ ನಾನೊಬ್ಬನೇ, ನನ್ನನ್ನು ತಿಳ್ಕೊಳ್ಳದೆ ಯಾರೂ ಮುಕ್ತಿಯನ್ನು ಹೊಂದೋದಿಕ್ಕಾಗೋದಿಲ್ಲ. ಆದ್ದರಿಂದ ಶ್ರೀಮದ್ ಆನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತಿರುವಂತೇಳಿ ಸಂದೇಶವನ್ನು ಕೊಡ್ತಾರೆ.